ಇಳುವರಿಯನ್ನ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯವನ್ನ ಗಳಿಸಿಕೊಡುವಲ್ಲಿ ಯಶಸ್ವಿಯಾಗುತ್ತೆ. ಈ ಎಲ್ಲ ಅಂಶಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್ ಜೆ ಜಿ ರಾಜಣ್ಣ ಅವರು. ನಮಸ್ಕಾರ ಸರ್. ಹೇಳಿ, ಸಾಕಷ್ಟು ವರ್ಷಗಳಿಂದ ಕೃಷಿ ಮಾಡಿಕೊಂಡೇ ಬರ್ತಾ ಇದ್ದಾರೆ, ಆದರೆ ಎಷ್ಟೋ ಜನ ಮಣ್ಣು ಪರೀಕ್ಷೆ ಮಾಡಿಸೋ ಒಂದು ಗೋಜಿಗೆ ಹೋಗೋದಿಲ್ಲ. ಹೌದು ಸರ್. ಈ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆಯಿಂದ ನಾವು ಶುರು ಮಾಡೋಣ. ಹೇಳಿ, ಯಾಕೆ ಇದು ಅನಿವಾರ್ಯ? ಒಂದು ಪರೀಕ್ಷೆ ಅಂತಿದ್ದ ಹಾಗೆ ಅದು ಹೇಗಾಗಬೇಕು ಸರ್? ಮಣ್ಣು ಪರೀಕ್ಷೆ ಆಕ್ಚುಲಿ ಇಂದಿನಿಂದ ಮಾಡಿಸ್ತಾ ಇದ್ದಾರೆ ರೈತರು, ಬಟ್ ಇತ್ತೀಚೆಗೆ ಬರ್ತಾ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ ರೈತರು. ಸೊ ಮಣ್ಣು ಪರೀಕ್ಷೆ ತುಂಬ ವರ್ಷಗಳಿಂದ ಮಾಡಿಸ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳ ಕೊರತೆ ಇದೆ ಅಂತ ರೈತರಿಗೆ ಅದು ಗೊತ್ತಾಗ್ತಿಲ್ಲ. ಹಾಗಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂದರ್ಭನೂ ಅವರಿಗೆ ಲಭಿಸಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥ ರೈತರುಗಳು ತುಂಬ ಜನ ಆಗಿದ್ದಾರೆ. ಸೊ ಮಣ್ಣು ಪರೀಕ್ಷೆ ಅಂತಂದರೆ ಏನು, ಹೇಗೆ ಬಳಸ್ಬೇಕು, ಮಣ್ಣು ಪರೀಕ್ಷೆಗೆ ಮಾದರಿಯನ್ನು ಹೇಗೆ ತೆಗಿಬೇಕು, ಅದರ ಜೊತೆಗೆ ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಆಮೇಲೆ ಮಣ್ಣಿನಲ್ಲಿ ಕೊಡ್ತಕ್ಕಂಥ ಗೊಬ್ಬರನ ಹೇಗೆ ಮಣ್ಣು ಉಪಯೋಗಿಸ್ತದೆ, ಯಾವ ಮಣ್ಣಿಗೆ ಯಾವ ಗೊಬ್ಬರವನ್ನು ಕೊಡಬೇಕಾಗುತ್ತೆ, ಆಮೇಲೆ ಯಾವ ಮಣ್ಣಿಗೆ ಯಾವ ಬೆಳೆಯನ್ನು ನಾವು ಬೆಳೆ ಮಾಡಿದರೆ ಆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ರೈತರಿಗೆ ಮಾಡಿದಂಥ ಬೆಳೆಗೆ ಲಾಭ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ ಸರ್. ಮೊದಲನೇದಾಗಿ ಈ ಮಣ್ಣು ಪರೀಕ್ಷೆ ಮಹತ್ವ ಏನು ಅಂತ ನಾವು ನೋಡ್ತಾ ಹೋದಾಗ, ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ಮೂರು ಉದ್ದೇಶ ಇಟ್ಕೊಂಡು ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತೀವಿ ಸರ್. ರೈತರು ತಂದಂಥ ಮಣ್ಣನ್ನು ಪರೀಕ್ಷೆ ಮಾಡಿದ ನಂತರ ನಾವು ಆ ಮೂರನ್ನ ಉದ್ದೇಶನ ಗಣನೆಗೆ ತಗೊತೀವಿ. ಅದರಲ್ಲಿ ಮೊದಲನೇದು ಮಣ್ಣಿನ ರಸಸಾರ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಸರ್. ಮಣ್ಣಿನ ರಸಸಾರ 6.5-7.5 ಇದ್ದರೆ ಆ ಮಣ್ಣು ತುಂಬ ಚೆನ್ನಾಗಿದೆ, ಆರೋಗ್ಯ ಇದೆ ಅಂತ ನಾವು ಮೊದಲನೇದಲ್ಲಿ ಡಿಸೈಡ್ ಮಾಡ್ತೀವಿ. ಹಾಗಾಗಿ ಮೂರು ಉದ್ದೇಶದಲ್ಲಿ ಮೊದಲನೇ ಉದ್ದೇಶ ಮಣ್ಣಿನ ರಸಸಾರವನ್ನು ನಾವು ನೋಡ್ತಕ್ಕಂಥ, ಅದನ್ನು ನಾವು pH ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಬಿಟ್ಟರೆ ಎರಡನೇ ಉದ್ದೇಶ ಮಣ್ಣಿನ ಫಲವತ್ತತೆಯನ್ನು ನೋಡ್ತಕ್ಕಂಥದ್ದು. ಫಲವತ್ತತೆ ಅಂದರೆ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಶ್ ಎಷ್ಟಿದೆ, ಮತ್ತು ಲಘು ಪೋಷಕಾಂಶ ಎಷ್ಟಿದೆ ಅಂತ ನೋಡ್ತಾ ಹೋಗ್ತೀವಿ ಎರಡನೇ ಉದ್ದೇಶದಲ್ಲಿ. ಮೂರನೇ ಉದ್ದೇಶ ಇವೆರಡನ್ನೂ ನಾವು ತಾಳೆ ಮಾಡಿ ಮಣ್ಣಿಗೆ ಏನು ಗೊಬ್ಬರ ಕೊಡಬೇಕು ಅಥವಾ ಬೆಳೆಗೆ ಏನು ಗೊಬ್ಬರ ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತಾ ಹೋಗ್ತೀವಿ. ಸೊ ಈ ಮೂರು ಉದ್ದೇಶ ಇಟ್ಕೊಂಡು ನಮ್ಮ ಥ್ರೋಟ್ ಎಲ್ಲ ಕಡೆ ಇರ್ತಕ್ಕಂಥ ಲ್ಯಾಬು ಈ ಮೂರು ಉದ್ದೇಶದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಹೋಗ್ತೀವಿ. ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ರೈತರಿಗೆ ಒಂದು ಸಂಶಯ ಇರ್ತಕ್ಕಂಥ, ಎಷ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ನಾವು ಪ್ರತಿ ವರ್ಷ ಮಾಡಿಸ್ಬೇಕು, 6 ತಿಂಗಳಿಗೆ ಮಾಡಿಸ್ಬೇಕು ಅನ್ನೋ ತುಂಬ ರೈತರಲ್ಲಿ ಒಂದು ದ್ವಂದ್ವ ಇದಿದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತದೆ ಕ್ಲಿಯರಾಗಿ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ ಜಮೀನಾದರೆ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸೋ ಸಾಕಾಗುತ್ತೆ. ಏನಕ್ಕೆ ಅಂದರೆ ಮಳೆ ಆಶ್ರಯ ಬೆಳೀತಕ್ಕಂಥ ಬೆಳೆ ವರ್ಷಕ್ಕೊಂದು ಬೆಳೆ ರಾಗಿನೋ ಜೋಳನೋ ಹುರುಳಿನೋ ಬೆಳೀತಾರೆ, ಅದು ಹೆಚ್ಚಾಗಿ ನ್ಯೂಟ್ರಿಯೆಂಟನ್ನು ಮಣ್ಣಿಂದ ತಗೊಂಡಿರಲ್ಲ. ಸೊ ಹಾಗಾಗಿ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಸಾಕಾಗ್ತದೆ. ಬಟ್ ನೀರಾವರಿ ಬೆಳೆ ಅಥವಾ ಕಮರ್ಷಿಯಲ್ ಕ್ರಾಪ್ ಅಂತ ನಾವು ವಾಣಿಜ್ಯ ಬೆಳೆ ಅಂತ ಏನು ಹೇಳ್ತೀವಿ, ಕಬ್ಬು ಅಥವಾ ಹತ್ತಿ ಅಥವಾ ಈ ಥರ ಬೇರೆ ಬೆಳೆಗಳಿಗೆ, ಅದಕ್ಕೆ ಪ್ರತಿ ಬೆಳೆಗೂ ಸಾಧ್ಯವಾದರೆ ವರ್ಷಕ್ಕೊಂದ್ಸರಿ ಅದನ್ನು ಮಣ್ಣು ಪರೀಕ್ಷೆ ಕಟಾವು ಆದ ನಂತರ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿದರೆ ಎಷ್ಟು ಪೋಷಕಾಂಶ ಕಡಿಮೆ ಇದೆ, ನಾನು ಮುಂದಿನ ಸರಿ ಇಳುವರಿ ಪಡಿಬೇಕು ಅಂದರೆ ಎಷ್ಟನ್ನ ಗೊಬ್ಬರನ ಕೊಡಬೇಕು ಅನ್ನೋ ಒಂದು ಅಂದಾಜು ಮೇಲೆ ನಾವು ಅದನ್ನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಬೆಳೆ ಆದರೆ ಪ್ರತಿ ಬೆಳೆಗೂ ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ಮಳೆ ಆಶ್ರಯದಲ್ಲಾದರೆ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸೊ ಅದ್ರ ಜೊತೆಗೆ ಮಣ್ಣು ಮಾದರಿಯನ್ನು ಹೇಗೆ ತಗೋಬೇಕು, ಎಷ್ಟು ಕಡೆ ತಗೋಬೇಕು ಅನ್ನೋದು ನಾವು ನೋಡ್ತಾ ಹೋದರೆ, ಮಣ್ಣು ಮಾದರಿಯನ್ನು 5 ಎಕರೆ ಪ್ರದೇಶಿದ್ದರು ಒಂದೇ ಕಲರ್ ಮಣ್ಣಿದ್ದು 5 ಎಕರೆ ಪ್ರದೇಶದಲ್ಲಿ ಸುಮಾರು 10-15 ಜಾಗದಲ್ಲಿ ತಗೋಬೋದು. 1 ಎಕರೆ ಪ್ರದೇಶ ಇದ್ದು ಅದರಲ್ಲಿ 2 ಥರ ಅಥವಾ 3 ಥರ ಮಣ್ಣಿದ್ದರೆ ಅದನ್ನು ವಿಂಗಡಿಸಿ ಒಂದೊಂದರಲ್ಲೂ 10-15 ಜಾಗದಲ್ಲಿ ಮಣ್ಣನ್ನು ಮಾದರಿಯನ್ನು ಪರೀಕ್ಷೆಗೆ ತಗೋಬೇಕಾಗುತ್ತೆ. ಆ ತಗೋಬೇಕಾದ್ರೆ ವಿ ಶೇಪ್ಗೆ ಅಂತ ನಾವು ಹೇಳ್ತೀವಿ, ವಿ ಶೇಪಿಗೆ ಕಟ್ ಮಾಡಿ ರ್ಯಾಂಡಮ್ಮಾಗೆ ಎಲ್ಲ ಕಡೆನೂ ತಿರುಗಾಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀವಿ. ಆ ತೊಗೋಬೇಕಾದ್ರೆ ನಾವು ಬೆಳೆಯ ಆಧಾರದ ಮೇಲೆ ಮಣ್ಣು ತೊಗೋಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ರೈತರು ಮಣ್ಣನ್ನು ತೊಗೊಳ್ಬೇಕಾದ್ರೆ ಅಲ್ಲೇ ನಿರ್ಧರಿಸಿರ್ತಾರೆ ಮುಂದೆ ಏನು ಬೆಳೆ ನಾನು ಮಾಡ್ತೀನಿ ಅಂತ. ಸೊ ಆಗ ರೈತರು ಈಗ 15 ಸೆಂಟಿಮೀಟ್ರು ಮಣ್ಣನ್ನು ತೊಗೊಳ್ಳಿ ಅಂತ ನಾವು ಹೇಳ್ತೀವಿ ಅಂದರೆ ಜೋಳ, ರಾಗಿ, ಉದ್ದು, ಅಲಸಂದೆ ಈ ಥರ ಬೆಳೆಗಳಾದರೆ ಸುಮಾರು 15 ಸೆಂಟಿಮೀಟ್ರ್ ಅಥವಾ 1/4 ವಿ ಶೇಪ್ಗೆ ಮಣ್ಣನ್ನು ತಗೊಳ್ಳಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಏನಕ್ಕೆ ಅಂದರೆ ಈ ಬೆಳೆಗಳು ಎಲ್ಲ ಬೇರು ಮೇಲ್ಭಾಗದಲ್ಲಿರುತ್ತೆ, ಸುಮಾರು 15 ಸೆಂಟಿಮೀಟ್ರ್ ಆಳದಿಂದ ಪೌಷ್ಟಿಕಾಂಶ ತಗೊಳುತ್ತೆ. ಸೊ ಹಾಗಾಗಿ ಈ ಬೆಳೆಗಳಿಗೆಲ್ಲ ಬೆಳೆ ನಿರ್ಧರಿಸೋದಕ್ಕೆ ಮೊದಲೇ ಅವರು 15 ಸೆಂಟಿಮೀಟರ್ ಮಣ್ಣನ್ನು ತೆಗೆದು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಇದು ಬಿಟ್ಟರೆ ಎರಡನೇ ಕೆಟಗರಿ ಬರ್ತಕ್ಕಂಥದ್ದು, 1 ಅಡಿ ಆಳಕ್ಕೆ ಮಣ್ಣನ್ನು ತಗೊಳ್ಳಿಕ್ಕೆ ಹೇಳ್ತೀವಿ. ಅಂದರೆ ಬಾಳೆ, ರೇಷ್ಮೆ, ಹತ್ತಿ ಈ ಥರ ಬೆಳೆಗಳಾದರೆ ಬೇರು ಆಳಕ್ಕೆ ಹೋಗುತ್ತೆ, 1 ಅಡಿ 1.5 ಅಡಿ ಆಳಕ್ಕೆ ಹೋಗೋದ್ರಿಂದ ಅಂಥ ಬೆಳೆಗೆ ವಿ ಶೇಪ್ಗೆ 1 ಅಡಿ ಅಥವಾ 30 ಸೆಂಟಿಮೀಟರ್ ಆಳದಿಂದ ಮಣ್ಣನ್ನು ಪರೀಕ್ಷೆ ಮಾಡಬೇಕು. ಅಲ್ಲಿನೂ ಅಷ್ಟೇ 10-15 ಜಾಗದಲ್ಲಿ ಮಣ್ಣನ್ನು ತಗೋಬೇಕು ಅಂತ ಹೇಳ್ತೀವಿ. ಮೂರನೇ ಕೆಟಗರಿ ತೋಟಗಾರಿಕೆ ಬೆಳೆಗಳು ಅಥವಾ ವಾಣಿಜ್ಯ ಬೆಳೆಗಳು ಅಂತೀವಿ, ತೆಂಗಾಗ್ಬೋದು, ಅಡಿಕೆ, ಮಾವು, ಪೇರ್ಲ ಈ ಥರ ಬೆಳೆಗಳಾದರೆ ಇವಕ್ಕೆ 1.5 ಅಡಿ ಅಥವಾ 2 ಅಡಿ ತಕ್ಕಲು ನೀವು ಮಣ್ಣು ಮಾದರಿಯನ್ನು ಆಳದಿಂದ ಸಂಗ್ರಹಿಸಬೇಕಾಗತ್ತೆ. ಸೊ ತುಂಬ ವರ್ಷ ಇರ್ತಕ್ಕಂಥ ಬೆಳೆಗಳು ಆಳದಿಂದ ಪೋಷಕಾಂಶ ತಗೊಳ್ಳೋದ್ರಿಂದ ಆಳದಿಂದ ಮಣ್ಣನ್ನು ತಗೋಬೇಕಾಗ್ತದೆ. ಸೊ ಇದು ತಗೊಂಡ ನಂತರ ನಾವು ಇದನ್ನು ಪರೀಕ್ಷೆ ಕಳಿಸ್ಬೇಕಾದ್ರೆ ಅಷ್ಟನ್ನು 15 ಸ್ಪಾಟಲ್ಲಿ ಏನು ತೊಗೊಂಡಿರ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲೊಂದು 200 ಗ್ರಾಮ್ ಅಷ್ಟು ಸ್ಯಾಂಪಲನ್ನು ಕಳಿಸ್ಬೇಕಾಗತ್ತೆ. ನಾವು ತುಂಬ ಜನ ಕೇಳ್ತಾರೆ 10-15 ಕಡೆ ಯಾಕೆ ಸರ್, 1-2 ಕಡೆ ತೊಗೊಂಡ್ರೆ ಸಾಕಾಗಲ್ಲ ಅಂತ. 10-15 ಕಡೆ ತೊಗೊಂಡ್ರೆ ನಾವಲ್ಲಿ ಇರ್ತಕ್ಕಂಥ ಒಂದು ನಾವೇನು ಹೋಮೋಜಿನಿಯಸ್ ಸ್ಯಾಂಪಲ್ ಅಂತ ಏನು ಹೇಳ್ತೀವಿ ಅದನ್ನು ನಿಖರವಾಗಿ ತೊಗೊಂಡಂಗೆ ಆಗೋದ್ರಿಂದ 10-15 ಕಡೆ ತೊಗೊಳೋದು ಭಾಳ ಸೂಕ್ತ ಅಂತ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಒಂದು ಮಣ್ಣು ಆರೋಗ್ಯವಾಗಿದೆ ಅಂತ ನಾವು ನೋಡಬೇಕಾದ್ರೆ ಆ ಮಣ್ಣಲ್ಲಿ ಏನೇನು ಅಂಶ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದನ್ನು ಹೇಳಿದಾಗೆ ರಸಸಾರ. ರಸಸಾರ 6.5-7.5 ಇದ್ದರೆ ಆ ಮಣ್ಣಿನ ಮೊದಲನೇ ಹಂತದಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ, ಈ ಮಣ್ಣು ಚೆನ್ನಾಗಿದೆ, ನೀವೇನು ಬೇಕಾದ್ರೂ ಬೆಳೆನ ಇದರಲ್ಲಿ ಮಾಡ್ಬೋದು ಅಂತ ನಾವು ಒಂದು ನಿಖರವಾಗ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಬರ್ತಕ್ಕಂಥದ್ದು ಈಸಿ ಅಂತ ಹೇಳ್ತೀವಿ, ಲವಣಾಂಶ ಅಂತ ಹೇಳ್ತೀವಿ, ಉಪ್ಪಿನಂಶ. ಉಪ್ಪಿನಂಶ ಮಣ್ಣಲ್ಲಿ ನಮಗೆ ಊಟಕ್ಕೆ ಉಪ್ಪು ಕಡಿಮೆ ಆದರೂ ಆಗಲ್ಲ ಅಥವಾ ಜಾಸ್ತಿ ಆದರೂ ಆಗಲ್ಲ, ಅದೇ ಥರ ಮಣ್ಣಲ್ಲೂ ಉಪ್ಪಿನಂಶ ಇಂತಿಷ್ಟೇ ಇರಬೇಕು ಅಂತ ಒಂದಿದೆ. ಅಂದರೆ 2 ಡೈಸಿಸೈಮನ್ಸ್ ಇಂತ ಕಡಿಮೆ ಇರಬೇಕು ಉಪ್ಪಿನಂಶ, ಅದಕ್ಕಿಂತ ಜಾಸ್ತಿ ಇದ್ದರೆ ಎಲ್ಲ ಬೆಳೆನೂ ಆ ಮಣ್ಣಲ್ಲಿ ಬೆಳೀಲಿಕ್ಕಾಗಲ್ಲ. ಸೊ ಹಾಗಾಗಿ ಉಪ್ಪಿನಂಶ ನೋಡ್ತೀವಿ, ಅದು 2ಕ್ಕಿಂತ ಕಡಿಮೆ ಇದ್ದರೆ ಮಣ್ಣಿನಲ್ಲಿ ಚೆನ್ನಾಗಿದೆ ಉಪ್ಪಿನಂಶ ಬೆಳೆಯುವುದು ಅಂತ ನಾವು ನಿರ್ಧರಿಸ್ತಾ ಹೋಗ್ತೀವಿ. ಮೂರನೇದು ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ. ಇದು ಬಹಳಷ್ಟು ಮುಖ್ಯ ಈ ಮಣ್ಣಲ್ಲಿ. ಸಾವಯವ ಇಂಗಾಲ 0.5-0.7 ಇರಬೇಕಾಗುತ್ತೆ. ಒಂದು ಮಣ್ಣು ಆರೋಗ್ಯವಾಗಿದೆ ಅಂದರೆ 0.5-0.7 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಕಡಿಮೆ ಇದ್ದರೆ 0.5ಕ್ಕಿಂತ ಕಡಿಮೆ ಇದ್ದರೆ ಸಾವಯವ ಇಂಗಾಲದ ಅಂಶ ತುಂಬ ಕಡಿಮೆ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಸುಮಾರು 60-70% ಸಾಯಿಲು ಆರ್ಗ್ಯಾನಿಕ್ ಕಾರ್ಮನ್ ಲೆಸ್ ದನ್ 0.5 ಇದೆ ಅಥವಾ 0.4-0.3ಕ್ಕಿಂತ ಕಡಿಮೆ ಇರತಕ್ಕಂಥ ಮಣ್ಣನ್ನು ನಾವು ನೋಡಿದ್ದೀವಿ. ಸೊ ಇದು ಒಂದು ಎಲ್ಲ ಒಂದು ಕಡೆ ಅಲಾರಾಮಿಂಗು, ನಮಗೆ ಮಣ್ಣು ಬರಡಾಗ್ತಾ ಇದೆ, ಈ ಒಂದು ಸಾವಯವದ ಅಂಶ ಜಾಸ್ತಿ ಮಾಡಲಿಲ್ಲ ಅಂದರೆ ಮುಂದೊಂದು ದಿವಸ ನಾವು ಇಳುವರಿ ಪಡೀಲಿಕ್ಕಾಗಲ್ಲ ಅನ್ನೋ ಒಂದು ಇಂಡಿಕೇಷನ್ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದೆ. ಸೊ ಅದಾದ ನಂತರ ನಾವು ಸಾರಜನಕ ಅಂತ ನೋಡ್ತೀವಿ, ಸಾರಜನಕ, ರಂಜಕ, ಪೊಟಾಷ್. ಇದರಲ್ಲಿ 2 ಥರ ಇದೆ, ಒಂದು ದೊರೆತಕ್ಕಂಥ ಸಾರಜನಕ, ಇನ್ನೊಂದು ಮಣ್ಣಿನಲ್ಲಿ ಇರ್ತಕ್ಕಂಥ ಸಾರಜನಕ. ನಾವು ನೋಡ್ತೀವಿ ಅವೈಲೇಬಲ್ ನೈಟ್ರೋಜನ್ ಅಂತ ಹೇಳ್ತೀವಿ, ಇದು ಬೆಳೆಗೆ ಎಷ್ಟು ಸಿಗುತ್ತೆ ಅಂತ. ಅಂದರೆ ಬೆಳೆಗೆ 1 ಎಕರೆ ಪ್ರದೇಶದಲ್ಲಿ 110-220 ಕೆಜಿ ಇದ್ದರೆ ಸಾರಜನಕದ ಅಂಶ ನಮಗೆ ಬೆಳೆಗಾಗೋಷ್ಟಿದೆ. ನಾವು ಆ ಬೆಳೆಗೆ ನೆಕ್ಸ್ಟ್ ಎಷ್ಟು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದ್ರಲ್ಲಿ ಕೊಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥ ರಂಜಕದ ಅಂಶ. ರಂಜಕದ ಅಂಶ ಅಂತಂದರೆ ನಮಗೆ 9-22 ಕೆಜಿ 1 ಎಕರೆ ಪ್ರದೇಶದಲ್ಲಿ ಇರಬೇಕು. 9ಕ್ಕಿಂತ ಕಡಿಮೆ ಇದ್ದರೆ ನಾವು ಕೊಡ್ತಕ್ಕಂಥ ರಂಜಕದಲ್ಲಿ 10% ಸೇರಿಸ್ಬಿಟ್ಟು ಕೊಡ್ತಕ್ಕಂಥದ್ದು, ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಮಾತ್ರ ನಮಗೆ ರಂಜಕದ ಅಂಶ ಕೊಡುತ್ತೆ. ತುಂಬ ಜನ ರೈತರು ಭತ್ತದ ಪೈರೆಲ್ಲ ತೊಗೊಂಬರ್ತಾರೆ, ಬೇರುಗಳೇ ಡೆವಲಪ್ ಆಗಿರಲ್ಲ, ನಾನು 30 ದಿವಸ ಆಯಿತು 50 ದಿವಸ ಆಯಿತು ಅಂತ ಹೇಳಿದ್ರೆ ಆ ಬೇರುಗಳು ಡೆವಲಪ್ ಆಗಿಲ್ಲ ಅಂದರೆ ರಂಜಕದ ಅಂಶ ತುಂಬ ಕಡಿಮೆ ಇದ್ದರೆ ಬೇರುಗಳ ಬೆಳವಣಿಗೆ ಆಗಲ್ಲ. ಹಾಗಾಗಿ ರಂಜಕದ ಅಂಶವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೊಟಾಷಂಶ. ಸೊ ಪೊಟಾಷಂಶದಲ್ಲಿ ಸುಮಾರು 50-120 ಕೆಜಿ 1 ಎಕರೆ ಪ್ರದೇಶದಲ್ಲಿ ಇರಬೇಕು. 50ಕ್ಕಿಂತ ಕಡಿಮೆ ಇದ್ದರೆ ಕಡಿಮೆ ಇದೆ ಅಂತಲೂ, ನಾವು ಅದಕ್ಕಿಂತ ಜಾಸ್ತಿ ಇದ್ದರೆ ಪೊಟಾಷಂಶ ಜಾಸ್ತಿ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಪೊಟಾಷಿಯಂಶ 70-80% ಚೆನ್ನಾಗಿದೆ. ಸುಮಾರು ಒಂದು 20-25% ಸಾಯಿಲಲ್ಲಿ ಡಿಫಿಷಿಯೆಂಟ್ ಇದೆ. ಎಲ್ಲಿ ಡಿಫಿಷಿಯೆಂಟ್ ಇದೆ ಅಂತ ನಾವು ನೋಡ್ತಾ ಹೋದಾಗ ಎಲ್ಲೆಲ್ಲಿ ಹೊಳೆ ಪಕ್ಕದಲ್ಲಿ ಬರುತ್ತೆ, ಎಲ್ಲೆಲ್ಲಿ ಸ್ಯಾಂಡಿಲೂಮ್ ಸಾಯಿಲ್ ಬರುತ್ತೆ, ಅಂತ ಕಡೆ ರೈತರು ಪೊಟಾಷಿಯಂ ಸಾಕಷ್ಟು ಕೊಟ್ಟಿದ್ದಾರೆ. ಆ ಕೊಟ್ಟರು ವಾಟರ್ ಲೀಚಿಂಗ್ ಆಗೋದ್ರಿಂದ ಆ ಪೊಟಾಷಿಯನ್ನೆಲ್ಲ ಬಸ್ತು ಬಿಟ್ಟು ನೀರಿನಲ್ಲಿ ಒಟ್ಟೋಗಿರುತ್ತೆ, ಅಂಥ ಕಡೆ ಪೊಟಾಷು ಕಡಿಮೆ ಬರ್ತದೆ. ನಾವು ರೈತರು ಹೇಳ್ತಕ್ಕಂಥದ್ದು ನೋಡಿದ್ರೆ ಭತ್ತದಲ್ಲಿ ಹೆಚ್ಚಾಗಿ ಜೇಳು ಬರ್ತಕ್ಕಂಥದ್ದು ಕಾಣುತ್ತೆ. ಪೊಟಾಷಿಯನ್ನು ರೆಕಮೆಂಡ್ ಮಾಡಿರ್ತಕ್ಕಂಥ 33 ಕೆಜಿ 35 ಕೆಜಿ ಪೊಟಾಷಿಯನ್ನು ಹಾಕಿರ್ತಾರೆ, ಬಟ್ ಲೀಚಿಂಗ್ ಆಗೋದ್ರಿಂದ ಪೊಟಾಷಿಯಂಶ ಕಡಿಮೆ ಆಗುತ್ತೆ, ಜಳ್ಳುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಒಂದು OFT ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿ ಈ ಕೊಡ್ತಕ್ಕಂಥ ಪೊಟಾಷು 33 kg 34 kg ಏನು ಪೊಟಾಷನ್ ಕೊಡ್ತೀವಿ, ಒಂದು ನಾಟಿ ಮಾಡ್ಬೇಕಾದ್ರೆ ಕೊಡ್ತಕ್ಕಂಥದ್ದು ಒಂದು, ಆಮೇಲೆ ಒಡೆ ಬರ್ತಕ್ಕಂಥದ್ದು ಅಂದರೆ ಎರಡನೇ ಕಳೆ ತೆಗಿತಾರಲ್ಲ ಆ ಸಂದರ್ಭದಲ್ಲಿ ಉಳಿದಂಥ 50% ಪೊಟಾಷನ್ನ ಕೊಡೋದ್ರಿಂದ ಈ ಒಂದು ನಿರ್ವಹಣೆಯನ್ನು ಸಹ ಮಾಡ್ತಾ ಇದ್ದೀವಿ. ಸೊ ಇದು ಇಷ್ಟು ನಾವು ಒಂದು 6 ಅಂಶಗಳನ್ನ ಗಣನೆಗೆ ತಗೊಂತೀವಿ. ಒಂದು ಮಣ್ಣು ಆರೋಗ್ಯವಾಗಿದೆ ಅಂದರೆ ರಸಸಾರದಿಂದ ಹಿಡಿದು ಪೊಟಾಷ್ ತಕ್ಕ ಅಂಶ ಪೂರ್ತಿ ನೋಡಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮುಂದಿನ ರೆಕಮೆಂಡೇಶನ್ಗೆ ನಾವು ಹೋಗ್ತಾ ಹೋಗ್ತೀವಿ. ರೈತ ಬಾಂಧವರೇ ಗಮನಿಸಿ, 2021-22 ಸಾಲಿನ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸುಂಕಾತೊಣ್ಣೂರು ಗ್ರಾಮದಲ್ಲಿ ನವೆಂಬರ್ 17 ಬುಧವಾರ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಉಪಯೋಗವಾಗುವಂತಹ ನೂತನ ತಾಂತ್ರಿಕ ಮಾಹಿತಿಯನ್ನು ಸುಂಕಾತೊಣ್ಣೂರು, ಎಸ್ ಕೊಡಗಳ್ಳಿ, ಅತ್ತಿಗನಹಳ್ಳಿ, ಕಾಳೇನಹಳ್ಳಿ, ಶಿವಳ್ಳಿ, ಗುನ್ನಾಯಕನಹಳ್ಳಿ, ಮರಡಿಪುರ, ದುದ್ದ ಮತ್ತು ಹಾಡ್ಯ ಗ್ರಾಮಗಳಲ್ಲಿ ವಾಸ್ತವ್ಯವಿರುವ ಶಿಬಿರಾರ್ಥಿಗಳು ಪ್ರದರ್ಶಿಸಲಿದ್ದಾರೆ. ಈ ವಸ್ತು ಪ್ರದರ್ಶನದಲ್ಲಿ ವಿವಿಧ ಅಭಿವೃದ್ಧಿ ಇಲಾಖೆಗಳು, ಕರ್ನಾಟಕ ಘನ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಭಾಗವಹಿಸಲಿದ್ದು, ಈ ಸಂಸ್ಥೆಗಳಿಂದ ಸಿಗುವ ಸೌಲಭ್ಯಗಳ ಸಮಗ್ರ ಮಾಹಿತಿ ದೊರೆಯಲಿದೆ. ಈ ಕೃಷಿ ವಸ್ತು ಪ್ರದರ್ಶನದ ವಿಶೇಷ ಆಕರ್ಷಣೆಗಳೆಂದರೆ ಸಮಗ್ರ ಕೃಷಿ ಪದ್ಧತಿಗಳು, ರೇಷ್ಮೆ ಕೃಷಿ, ರಾಗಿ ಮತ್ತು ಸಿರಿಧಾನ್ಯಗಳು, ಮೌಲ್ಯವರ್ಧಿತ ಉತ್ಪನ್ನಗಳು ಮತ್ತು ಪೌಷ್ಟಿಕ ಆಹಾರ ತಯಾರಿಕಾ ತಾಂತ್ರಿಕತೆಗಳು, ಮೇವು ಮತ್ತು ದ್ವಿದಳ ಧಾನ್ಯ ಬೆಳೆಗಳು, ಜಲಾನಯನ ಮಾದರಿಗಳು, ಕೃಷಿ ಯಂತ್ರೋಪಕರಣಗಳು, ಮಣ್ಣು ವಿಜ್ಞಾನ, ತೋಟಗಾರಿಕೆ, ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ಭತ್ತದ ಸುಧಾರಿತ ತಾಂತ್ರಿಕತೆಗಳು, ಪಶುಸಂಗೋಪನೆ, ಅಣಬೆ ಬೇಸಾಯ ಮತ್ತು ಜೈವಿಕ ಗೊಬ್ಬರಗಳ ತಾಂತ್ರಿಕತೆಗಳು, ಕೃಷಿ ಮಾರುಕಟ್ಟೆ, ಸಹಕಾರ ಮತ್ತು ಬೆಳೆ ವಿಮೆಗಳ ಮಾಹಿತಿ, ಮುಸುಕಿನ ಜೋಳದ ಬೆಳೆಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಗಮನಿಸಿ, ನವೆಂಬರ್ 17 ಬುಧವಾರ ಸುಂಕಾತೊಣ್ಣೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ರಾಜಣ್ಣ ಅವರೇ, ದೀರ್ಘವಾಗಿ ಮಣ್ಣು ಪರೀಕ್ಷೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ನೀವು ನಮಗೆ ಮನವರಿಕೆ ಮಾಡಿಕೊಟ್ರಿ. ನೀವೇ ಹೇಳಿದ ಹಾಗೆ ಸಾವಯವ ಇಂಗಾಲದ ಒಂದು ಪ್ರಮಾಣ ಏನಿದೆ ಅದು ಬಹಳ ಕಡಿಮೆ, ಮಣ್ಣು ಒಂದು ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಬೇಕಾದ್ರೆ ಅದು ಒಂದು ಇರಬೇಕು. ಒಂದಕ್ಕಿಂತ ಎಷ್ಟೇ ಕಡಿಮೆ, ನಮ್ಮ ಗುರಿ ಇರೋದು ಒಂದು, ಒಂದಕ್ಕಿಂತ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಮಟ್ಟಿಗೆ ನಮ್ಮ ಒಂದು ಪ್ರದೇಶ ಸಾವಯವ ಅಂಶಗಳಿಂದ ಕೂಡಿಲ್ಲ ಅಥವಾ ಕೊರತೆ ಇದೆ ಅಂತ ನಾವು ಭಾವಿಸಬೇಕಾಗುತ್ತೆ. ಇನ್ನು ನಾವು ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ, ಆದರೆ ಬೆಳೆಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳು ನೀವೇ ತಿಳಿಸಿದ ಹಾಗೆ NPK ಅಲ್ಲದೆ ಇನ್ನೂ 10 ಹಲವಾರು ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಅದನ್ನು ವರ್ಗೀಕರಣ ಮಾಡ್ತೀವಿ. ಇದು ಅವಶ್ಯಕವಾಗಿ ಬೇಕಾಗುತ್ತೆ. ಬೆಳೆಯ ಒಂದು ಬೆಳವಣಿಗೆ ಹೇಗೆ ಆಗಿರಲಿ, ಕೆಲವೊಂದು ವಿಚಾರಗಳು ನೀವೇ ತಿಳಿಸಿದ ಹಾಗೆ ಭತ್ತದಲ್ಲಿ ಜೊಳ್ಳಾಗಿರುವಂಥದ್ದು ಅಥವಾ ಬೇರಿನ ಬೆಳವಣಿಗೆ ಆಗದೆ ಇರುವಂಥದ್ದು, ಇವೆಲ್ಲ ಒಂದೊಂದು ಪೋಷಕಾಂಶಗಳ ಮೇಲೆ ಅವುಗಳ ಒಂದು ಕೊರತೆಯಿಂದ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲದರ ಕಡೆಗೂ ಗಮನ ಇರಬೇಕಾಗತ್ತೆ. ಖಂಡಿತ. ಈಗ ಹೇಳ್ತಾ ಹೋಗಿ ಯಾವುದೆಲ್ಲ ಪೋಷಕಾಂಶಗಳು ಒಂದು ಬೆಳೆಗೆ ಮುಖ್ಯ ಅಂತ. ನಾವೊಂದು ಬೆಳೆ ಸಮರ್ಪಕವಾಗಿ ಬರಬೇಕು ಅಥವಾ ಆರೋಗ್ಯಕರವಾದ ಬೆಳವಣಿಗೆ ಬೆಳೆಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 16 ಪೋಷಕಾಂಶಗಳು ನಾವು ಗಣನೆಗೆ ತಗೊಂತೀವಿ. 16 ಪೋಷಕಾಂಶಗಳಲ್ಲಿ ಅವನ್ನ ಕೆಟಗರೈಸ್ ವಿಭಾಗ ಮಾಡ್ತಾ ಹೋಗ್ತೀವಿ. ಮೊದಲನೇದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಂತಾನೆ ಹೇಳ್ತೀವಿ, ಇಂಗಾಲ, ಆಮ್ಲಜನಕ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇವು ಪ್ರಕೃತಿಯಲ್ಲೇ ಸಿಗ್ತಕ್ಕಂಥ ಮೂರು ಬೆಳೆ, ಇದನ್ನು ಹೇರಳವಾಗಿ ಪ್ರಕೃತಿನೆಲ್ಲ ತೊಗೊಳ್ತಾ ಹೋಗುತ್ತೆ, ಅದನ್ನು ಯಾರು ಏನು ಸಪ್ಲೈ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಇವು ಸಹ ಅಷ್ಟೇ ಎಸೆನ್ಷಿಯಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಬಿಟ್ಟರೆ ನಾವು ಕೃತಕವಾಗಿ ಕೊಡ್ತಕ್ಕಂಥವು ಸಾರಜನಕ, ರಂಜಕ, ಪೊಟಾಷನ್ನು ನಾವು ಒದಗಿಸ್ತಕ್ಕಂಥದ್ದು ಬೆಳೆಗೆ ತಕ್ಕನಾಗಿ. ಇವು ಮೂರು ಪೋಷಕಾಂಶಗಳು ಭಾಳಷ್ಟು ಮುಖ್ಯ. ಅಂದರೆ ಸಾರಜನಕ ಕೊಡೋದ್ರಿಂದ ಬೆಳೆ ಉಲಸಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯೋದ್ರಿಂದ ಬೆಳೆ ಬೇಗ ನಮಗೆ ಇಳುವರಿ ಕೊಡ್ತಕ್ಕಂಥದ್ದು, ನಾವು ಎಕ್ಸ್ಪೆಕ್ಟ್ ಮಾಡದಂತೆ ಇಳುವರಿ ಬರಲಿಕ್ಕೆ ಸಾಕಾಗುತ್ತೆ. ಸಾರಜನಕ ನಾವು ಎಷ್ಟು ರೆಕಮೆಂಡ್ ಇರುತ್ತೆ ಅಷ್ಟನ್ನೇ ಕೊಡೋದ್ರಿಂದ ಭಾಳ ಒಳ್ಳೆಯದು. ಕಡಿಮೆ ಆದರೆ ಬೆಳವಣಿಗೆ ಆಗಲ್ಲ, ಜಾಸ್ತಿ ಆದರೆ ಇನ್ಸೆಕ್ಟ್ ಪೆಸ್ಟ್ ಡ್ಯಾಮೇಜ್ ಆಗುತ್ತೆ, ಆವಾಗಲೂ ನಮ್ಗೆ ಇಳುವರಿಲಿ ಕಷ್ಟ ಆಗುತ್ತೆ. ಹಾಗಾಗಿ ನಿಗದಿತ ಪ್ರಮಾಣ ಎಷ್ಟು ಕೊಡಬೇಕು ಅಂತ ನಾವು ಹೇಳ್ತೀವಿ ಅದನ್ನು ಕೊಡೋದ್ರಿಂದ ಬೆಳವಣಿಗೆ ಚೆನ್ನಾಗುತ್ತೆ. ಅದು ಬಿಟ್ಟರೆ ರಂಜಕದ ಅಂಶ ನಾವು ಕೊಡೋದ್ರಿಂದ ಬೇರುಗಳು ಚೆನ್ನಾಗಿ ಬರುತ್ತೆ. ಆರೋಗ್ಯವಾದ ಬೇರುಗಳು ಬಂದರೆ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶ ತೆಗೆದು ಬೆಳೆ ಕೊಡೋದ್ರಿಂದ ಬೆಳೆ ಉಲಸಾಗಿ ಬೆಳೀತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಜೊತೆಗೆ ಪೊಟಾಷನ್ ನಾವು ಕೊಡ್ತಾಯಿದ್ರಿಂದ ಪೊಟಾಷನ್ ಅಂಶ ಕರೆಕ್ಟಾಗಿ ಕೊಡೋದ್ರಿಂದ ಒಂದು ರೋಗ ಬರದಂಗೆ ಬೆಳೆಗೆ ತಡಿತಾ ಹೋಗುತ್ತೆ, ಜೊತೆಗೆ ಕೊನೆಯಲ್ಲಿ ಜಳ್ಳು ಬರದಂಗೆ ಅದನ್ನು ಅವಾಯ್ಡ್ ಮಾಡುತ್ತೆ. ಜೊತೆಗೆ ಆ ಒಂದು ನಾವೇನು ಬೆಳೆ ಇಳುವರಿ ತಗೊಂಡಾಗ ತೂಕನೂ ಸಹ ಇಳುವರಿ ಜಾಸ್ತಿ ಬರ್ತಾ ಹೋಗುತ್ತೆ. ಆರು ಪೋಷಕಾಂಶ ಜೊತೆಗೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಅಂತ ಹೇಳ್ತೀವಿ. ಅಂದರೆ ನಾವು ಹೇಳಿದ ಸಾರಜನಕ ರಂಜಕ ಪೊಟಾಷು ಪ್ರಧಾನ ಪೋಷಕಾಂಶಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಎರಡನೇದು ಅಪ್ರಧಾನ ಪೋಷಕಾಂಶಗಳು ಅಥವಾ ಸೆಕೆಂಡ್ರಿ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರು ಇವು ಸಹ ಬೆಳೆಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಇವನು ನಾವು ಒಂದು ಸಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಬೆಳೆಗೆ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಅಂತ ಸುಮಾರು 7 ಲಘು ಪೋಷಕಾಂಶಗಳಿದ್ದಾವೆ. ಈಗ 16 ಎಲ್ಲ PPM ರೇಂಜಲ್ಲಿ ಬೇಕಾಗ್ತಕ್ಕಂಥ ಲಘು ಪೋಷಕಾಂಶಗಳು. ಅದರಲ್ಲಿ ಮೊದಲನೇದಾಗಿ ಜಿಂಕ್ ಅಂತ ನಾವು ಹೇಳ್ತೀವಿ. ಎರಡನೇದು ಐರನ್ನು ಅಥವಾ ಕಬ್ಬಿಣದ ಅಂಶದಿರ್ತಕ್ಕಂಥದ್ದು. ಮೂರನೇದು ಕಾಪರು. ನಾಲ್ಕನೇದು ಮ್ಯಾಂಗನೀಸು, ಮಾಲಿಬ್ಡಿನಮ್ಮು, ಬೋರಾನು. ಸೊ ಈ 7 ಪೋಷಕಾಂಶಗಳು ನಮ್ಮ ಬೆಳೆಯಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾ ಹೋಗ್ತವೆ. ಇವು ಇಂಡಿವಿಜುವಲ್ ನಾವು ನೋಡ್ತಾ ಹೋದಾಗ ಹೆಚ್ಚಾಗಿ ನಾವು ಜಿಂಕ್ ಎಲ್ಲಿ ಬೆಳೀತೀವಿ ಅಂದರೆ ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಜಿಂಕಿನ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ. 2 ಕಾಣಿಸುತ್ತೆ. ಒಂದು ಹೊಟ್ಲಪಾತಿ ಅಂತ ರೈತರು ಏನು ಮಾಡಿರ್ತಾರೆ, ಭತ್ತ ಮಾಡ್ಬೇಕಾದ್ರೆ ಆವಾಗಲೇ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಪೈರು. ಸುಮಾರು 12-15 ದಿವಸದೊಳಗೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಇಮ್ಮಿಡಿಯೇಟು ಅವರು ಒಂದು ಜಿಂಕ್ ಇಡಿಯೇಟ್ ಏನ ಸ್ಪ್ರೇ ಕೊಡಬೇಕಾಗುತ್ತೆ. ಅಥವಾ ಹೊಟ್ಲಪಾತಿನೇ ಮಾಡಬೇಕಾದ್ರೆ ಜಿಂಕನ್ನು ಆ ಬೆಡ್ಡಿಗೆ ಕೊಟ್ಟು ಹೊಟ್ಲಪಾತಿ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸೊ 19 ಅಥವಾ 20 ದಿವಸದಲ್ಲಿ ಏನಾರು ಪೈರು ಹಳದಿ ಬಣ್ಣಕ್ಕೆ ಕಾಣಿಸ್ಕೊಂಡಿದ್ರೆ, ಅಂದರೆ ಹಳೆ ಎಲೆಗಳು ಹಳದಿ ಬಣ್ಣಕ್ಕೆ ಕಾಣಿಸ್ಕೊಂಡಿದ್ರೆ ಅದು ಸತುವಿನ ಕೊರತೆ, ಜಿಂಕಿನ ಕೊರತೆ ಅಂತ ಕಾಣಿಸ್ಕೊಳುತ್ತೆ. ಸೊ ಆವಾಗ ನಾವು ಜಿಂಕ್ ಇಡಿಯೇಟಿ ಅಂತ ಅದನ್ನು 1 ಒಂದು ಲೀಟ್ರಿಗೆ ಹಾಕಿ ಸ್ಪ್ರೇ ಮಾಡಿಬಿಟ್ಟು ಇಮ್ಮಿಡಿಯೇಟು ಗದ್ದೆಗೆ ನಾಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಗದ್ದೆಗೆ ಒಂದ್ಸರಿ ನಾಟಿ ಮಾಡಿದ್ಮೇಲೆ ಗದ್ದೆನಲ್ಲಿ ಅದು ಜಿಂಕನ್ನು ತಗೊತ ಹೋಗುತ್ತೆ. ಸೊ ಹಾಗಾಗಿ ಜಿಂಕು ಭತ್ತದಲ್ಲಿ ಭಾಳಷ್ಟು ಮಹತ್ವವನ್ನು ಹೊಂದಿದೆ. ಇತ್ತೀಚೆಗೆ ನಾವು ನೋಡ್ತಾ ಹೋದಾಗ ಜಿಂಕು ಮನುಷ್ಯನ ಒಂದು ಈ ಜನಗಳಲ್ಲಿ ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ರಲ್ಲಿ ಈ ಜಿಂಕಿನ ಮಹತ್ವ ಭಾಳಷ್ಟು ಇದರಲ್ಲಿ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಜಿಂಕಿನ ಕೊರತೆ ಇದೋ ಅಂಥ ಅನ್ನ ಅಥವಾ ಅಕ್ಕಿನ ತುಂಬ ದಿವಸ ಊಟ ಮಾಡ್ತಾ ಹೋದಾಗೆಲ್ಲ ಆ ಮನುಷ್ಯ ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾನೆ ಅನ್ನೋ ಒಂದು ಇದು ಸಹ ಬಂದಿದೆ. ಹಾಗಾಗಿ ಜಿಂಕಿನ ಕೊರತೆ ನೀಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದು ಬಿಟ್ಟರೆ ಎರಡನೇದು ಕಬ್ಬಿಣದ ಅಂಶದ ಕೊರತೆ. ಕಬ್ಬಿಣದ ಅಂಶದ ಕೊರತೆ ಎಲ್ಲಿ ಅಂದರೆ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಕಬ್ಬು ಅಥವಾ ಈ ಥರ ಕಮರ್ಷಿಯಲ್ ಬೆಳೆಯಲ್ಲಿ ಕಾಣುತ್ತೆ. ಕಬ್ಬಲ್ಲಿ ಬೆಳೀತಕ್ಕಂಥ ಬೆಳೆಯಲ್ಲಿ ತುದಿ ಭಾಗ ಬೆಳ್ಳಗಾಗುತ್ತೆ. ತುದಿ ಬೆಳಗಾಗ್ತದೆ, ಅಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಮಣ್ಣು ಕ್ಷಾರ ಮಣ್ಣಾಗಿರುತ್ತೆ. ಸೊ ಕ್ಷಾರ ಮಣ್ಣಾಗಿದ್ದಾಗ ನಾವು ಫೆರಸ್ ಸಲ್ಫೇಟ್ ಕೊಟ್ಟರು ತಗೊಳ್ಳಿಕ್ಕೆ ಶಕ್ತಿ ಇರ್ತಕ್ಕಂಥ ಮಣ್ಣಾಗಿರಲ್ಲ. ಆವಾಗ ಜಿಪ್ಸಮ್ ಕೊಡಬೇಕಾಗುತ್ತೆ. ನಾವು ಜಿಪ್ಸಮ್ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ಮನ್ನು 1 kg ಕೊಡಬೇಕು 1 ಪ್ರದೇಶಕ್ಕೆ ಅಂತ ನಾವು ಕೊಡಬೇಕಾಗುತ್ತೆ. ಜಿಪ್ಸಮ್ ಕೊಟ್ಟ ತಕ್ಷಣ ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ರಸಸಾರ ಕಡಿಮೆ ಆದಮೇಲೆ ಮಣ್ಣಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶನ ಬೆಳೆ ತಗೊತಾ ಹೋಗುತ್ತೆ. ಈ ಒಂದು ನಿರ್ವಹಣೆನು ಕಬ್ಬಿಣದ ಅಂಶದ ನಿರ್ವಹಣೆ ಮಾಡಲಿಕ್ಕೆ ನೋಡಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಕಾಪರ್ ಅಂತ ನಾವು ನೋಡ್ತೇವೆ. ಕಾಪರ್ ಅಷ್ಟೇ ತುಂಬ PPM ರೇಂಜಲ್ಲಿ ಬೇಕಾಗಿರ್ತಕ್ಕಂಥದ್ದು. ಇದು ಮಣ್ಣಲ್ಲೇ ಸಿಗ್ತಕ್ಕಂಥದ್ದು. ಬೇಕಿದ್ರೆ ಬೇರೆ ಕಾಪರ್ ಸಲ್ಫೇಟ್ ಈ ಥರದ್ರಲ್ಲಿ ಮೈನೂಟಾಗಿ ನಾವು ಒದಗಿಸ್ಕೊಡ್ಬೋದು. ಅದು ಬೆಳೆಗೆ ಅಷ್ಟೊಂದು ಏನು ತೊಂದರೆ ಇಲ್ಲ. ಜೊತೆ ಮ್ಯಾಂಗನೀಸ್ ಅಂತ ಬರುತ್ತೆ. ಮ್ಯಾಂಗನೀಸ್ ಅಂದರೆ ಎಲೆ ಕೆಳಭಾಗದಲ್ಲಿ ಬ್ರೌನ್ ಕಲರ್ ಆಗಿ ಕಾಣಿಸ್ಕೊಳುತ್ತೆ. ಆವಾಗಲೂ ಮ್ಯಾಂಗನೀಸು ಮ್ಯಾಂಗನೀಸ್ ಸಲ್ಫೇಟ್ ಅಂತ ಬರುತ್ತೆ. ಸೊ ಅದನ್ನು ನಾವು ಭೂಮಿಗೆ ಕೊಡ್ತಾ ಹೋಗ್ಬೋದು. ಅದಾದಮೇಲೆ ಬೋರಾನ್ ಅಂತ ನಾವೊಂದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಡಿಕೆ ಮತ್ತು ತೆಂಗು ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈ ಬೋರಾನ್ ಕೊರತೆ ಶುರು ಆದರೆ ಹಳ್ಳೆಲ್ಲ ಉದುರ್ತಕ್ಕಂಥದ್ದು, ಕಾಯೆಲ್ಲ ಹೊಡಿತಕ್ಕಂಥದ್ದು ನಾವು ನೋಡ್ತಾ ಹೋಗಿದ್ದೀವಿ. ಹಾಗಾಗಿ ಬೋರನ್ನ ನಾವು ಒಂದು ಮೈಕ್ರೋನ್ಯೂಟ್ರಿಯಂಟ್ ಕೊಡ್ಬೇಕಾದ್ರೆ ನಾವು ಈಗ ಬನಾನಾ ಸ್ಪೆಷಲ್ ಆಗ್ಬೋದು, ವೆಜಿಟೇಬಲ್ ಸ್ಪೆಷಲ್ ಆಗ್ಬೋದು, ನಮ್ಮಲ್ಲೇ ತಯಾರು ಮಾಡ್ತಕ್ಕಂಥದ್ದು ಅದು 5 ಒಂದು ಲೀಟ್ರಿಗೆ ಹಾಕ್ಬಿಟ್ಟು ಎಲೆ ಮೇಲೆ ಸ್ಪ್ರೇ ಮಾಡ್ತಕ್ಕಂಥವು ಅಥವಾ 10 ತಗ ಹಾಕಿ ಟ್ರೆಂಚಿಂಗ್ ಕೊಡ್ತಕ್ಕಂಥದ್ದು ಒಂದು ಮೆಥಡ್ ಇದೆ. ಆವಾಗ ಬೋರಾನನ್ನು ನಿರ್ವಹಣೆ ಮಾಡೋದ್ರಿಂದ ನಮಗೆ ಆ ಬಟನ್ ಶೆಡ್ಡಿಂಗು ಅಥವಾ ಡ್ರಾಪ್ ಆಗ್ತಕ್ಕಂಥದ್ದು ನಿಲ್ಲುತ್ತೆ, ಕಾಯಿ ಹೊಡಿತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಪ್ರತಿಯೊಂದು ಲಘು ಪೋಷಕಾಂಶಗಳು ಬೆಳಗ್ಗೆ ಬೇಕಿರೋದ್ರಿಂದ ಇದನ್ನು ನಿರ್ವಹಣೆ ಮಾಡೋದು ಭಾಳಷ್ಟು ಮುಖ್ಯ ಆಗುತ್ತೆ. ಒಂದು ಒಳ್ಳೆಯ ವಿಷಯ ನೀವು ಹೇಳಿದ್ರಿ ಅಂದರೆ ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು PPM ಆ ಒಂದು ಪ್ರಮಾಣದಲ್ಲಿ ಅಷ್ಟು ಕಡಿಮೆ ಪ್ರಮಾಣದಲ್ಲಾದರೂ ಅದರ ಒಂದು ಮಹತ್ವದ ಪಾತ್ರ ಬೆಳೆಯ ಬೆಳವಣಿಗೆಯಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಅದರ ಇದ್ದೇ ಇರುತ್ತೆ. ಈಗ ರಾಜಣ್ಣ ಅವರೇ, ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ, ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಈಗ ಮಣ್ಣಿನಲ್ಲಿ. ವರ್ಷ ವರ್ಷನೂ ಅದೇ ಭೂಮಿಯಲ್ಲಿ ಬೆಳಿಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಹೇಗೆ ನಾವು ಮನುಷ್ಯನ ದೇಹದಲ್ಲಿ ತೊಂದರೆ ಬಂದಾಗ ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ, ಹಾಗೆ ಮಣ್ಣಿಗೂ ನಾವು ಪರಿಹಾರವನ್ನ ಹುಡುಕಬೇಕಾಗತ್ತೆ. ಅದಕ್ಕೆ ಸುಧಾರಕಗಳ ಬಳಕೆ ನಾವು ಕೇಳ್ತೀವಿ, ಹೇಳಿ ಯಾವ ಯಾವ ಮಣ್ಣಿನಲ್ಲಿ ಯಾವ ಯಾವ ಸುಧಾರಕಗಳನ್ನ ಬಳಸೋದ್ರಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಈಗ ನಮ್ಮ ಮೈಸೂರು ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಸರ್, ಮಣ್ಣಿನ ಸುಧಾರಕಗಳು ಅಥವಾ ಸಮಸ್ಯಾತ್ಮಕ ಮಣ್ಣುಗಳ ಪರಿವರ್ತನೆ ಅಂತ ನಾವು ಹೇಳ್ತೀವಿ. ಈ ಸಮಸ್ಯಾತ್ಮಕ ಮಣ್ಣುಗಳು ನಮ್ಮಲ್ಲಿ ಎರಡು ನಾವು ನೋಡ್ತೀವಿ ಸರ್. ಒಂದು ಉಳಿ ಮಣ್ಣಾಗಿರ್ತಕ್ಕಂಥದ್ದು, ಅಂದರೆ ಕುಶಾಲನಗರ ಮಡಿಕೇರಿ ಈ ಭಾಗದಲ್ಲಿ, ಇನ್ನೊಂದು ನಮ್ಮ ಮೈಸೂರು ಈ ಕಡೆ ಭಾಗದಲ್ಲಿ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗ್ತಿರೋದು ನಾವು ನೋಡ್ತಾ ಹೋಗ್ತೀವಿ. ಇವೆರಡೂ ನಾವು ನೋಡಬೇಕು ಅಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಸಾರದ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ ರಸಸಾರ 6.5 ಕಡಿಮೆ ಇದ್ದಾಗ ಅಂಥ ಮಣ್ಣನ್ನು ಉಳಿ ಮಣ್ಣು ಅಂತ ನಾವು ಅದನ್ನು ಪರಿಗಣಿಸ್ತಾ ಹೋಗ್ತೀವಿ. ಸೊ ಎಷ್ಟು ರಸಸಾರ ಕಡಿಮೆ ಇದೆ ಅಷ್ಟು ಉಳಿ ಅಂಶ ಜಾಸ್ತಿ ಇರೋದ್ರಿಂದ ಆ ಉಳಿ ಮಣ್ಣಾಗಿ ಪರಿವರ್ತನೆ ಆಗಿರುತ್ತೆ ಅಂತೀವಿ. ಆ ಉಳಿ ಮಣ್ಣಾಗಿ ಪರಿವರ್ತನೆ ಆಗಿದ್ದನ್ನು ಹೇಗೆ ಸುಧಾರಕಣ್ಣು ಉಪಯೋಗಿಸುವಂತ ನಾವು ಮುಂದೆ ನೋಡ್ತಾ ಹೋಗೋಣ ಸರ್. ಜೊತೆಗೆ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗಿರ್ತಕ್ಕ, ಅಂದರೆ ರಸಸಾರ 6.5-7 ಇದ್ದರೆ ಮಣ್ಣು ಆರೋಗ್ಯದ ಅಂತ ನಾವು ಹೇಳ್ತೀವಿ. 7.5-8 ಇದ್ದರೆ ಚೌಳು ಮಣ್ಣಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ 7.5 ಜಾಸ್ತಿ ಇದ್ದಾಗ ಚೌಳು ಮಣ್ಣು ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಬಿಟ್ಟರೆ 8.5 ಜಾಸ್ತಿ ಇದ್ದರೆ ಕ್ಷಾರ ಮಣ್ಣು ಅಂತ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಚೌಳು ಮಣ್ಣು ಕ್ಷಾರ ಮಣ್ಣು ಎರಡೂ ಪಕ್ಕ ಇದ್ದಂಗೆ, ಒಂದು ಸಾರಿ ಚೌಳು ಮಣ್ಣು ಆದ ನಂತರ ನೆಕ್ಸ್ಟ್ 8 ಕ್ಷಾರ ಮಣ್ಣಾಗಿ ಅದು ಹೋಗ್ತೀವಿ. ಇದನ್ನು ಸಹ ನಾವು ಒಂದು pH ಆಧಾರದ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಉಳಿ ಮಣ್ಣು ಅಂದ ತಕ್ಷಣ ನಾವು ಉಳಿ ಮಣ್ಣಿಗೆ ಉಪಯೋಗಿಸ್ತಕ್ಕಂಥ ಸುಧಾರಕಗಳು, ಅಂದರೆ ರೈತರಿಗೆ ಉಳಿ ಮಣ್ಣು ಅಂತ ನಾವು ಹೇಳ್ತಾ ಹೋಗೋದಾದರೆ, ಉಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಉಳಿ ಮಣ್ಣು ಆಗುತ್ತೆ. ಸುಮಾರು 1,500-700 mm ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕರಗಿ ಅಂತರ್ಜಲ ಸೇರುತ್ತೆ. ಅಂತರ್ಜಲ ಸೇರಿದ ನಂತರ ಮಣ್ಣಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಡಿಮೆ ಆಗ್ತಿದ್ದಂಗೆ ಉಳಿ ಮಣ್ಣಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸುಧಾರಕಗಳನ್ನು ಉಪಯೋಗಿಸ್ಬೇಕು ಅಂದರೆ, ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು. ಇಲ್ಲ ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಉಪಯೋಗಿಸ್ಬೋದು, ಇಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಉಪಯೋಗಿಸ್ಬೋದು. ಇವು ಮೂರು ಬಿಟ್ಟರೆ ಇನ್ನೊಂದು ಡೋಲಮೈಟ್ ಅಂತ ನಾವು ಹೇಳ್ತೀವಿ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬನೇಟ್ ಅಂತ. ಇವು ನಾಲ್ಕರಲ್ಲಿ ಕೊನೆಯಲ್ಲಿ ಹೇಳಿದ್ದು ಡೋಲಮೈಟು ತುಂಬ ಒಳ್ಳೆ ಸುಧಾರಕ, ಅದು ಉಳಿ ಮಣ್ಣನ್ನು ಪರಿವರ್ತನೆ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ ಉಳಿ ಮಣ್ಣಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕೊರತೆ ಇರುತ್ತೆ, ಈ ಡೋಲಮೈಟು ಎರಡನ್ನು ಒದಗಿಸುತ್ತೆ, ಜೊತೆ ಕಾರ್ಬನೇಟ್ರಿಂದ pHನ ರಸಸರನ್ನ ಮೇಲಕ್ಕೆ ತಗೊಂಡೋಗುತ್ತೆ. ಸೊ ಹಾಗಾಗಿ ಈ ಡೋಲಮೈಟ್ ಅಂತ ಸುಧಾರಕನ ಉಳಿ ಮಣ್ಣು ಉಪಯೋಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಸೂಕ್ತ. ಇದು ಬಿಟ್ಟರೆ ನೆಕ್ಸ್ಟ್ ನಾವು ಚೌಳು ಮಣ್ಣು ಅಂತ ನಾವು ಹೇಳ್ತೀವಿ. ರಸಸರ ಜಾಸ್ತಿ ಆದಾಗ ಚೌಳು ಮಣ್ಣು ನಮಗೆ ಒಂದೇನಾಗುತ್ತೆ, ಮಣ್ಣಲ್ಲಿ ಕರಗ್ತಕ್ಕಂಥ ಸೋಡಿಯಮ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮಣ್ಣಿನ ಪದರ ಮೇಲೆ ಬೆಳ್ಳಗೆ ಕೂರ್ತಾ ಹೋಗುತ್ತೆ. ತುಂಬ ರೈತರ ಗದ್ದೆಯಲ್ಲಿ ನೋಡಿದ್ದೀವಿ, ಕಬ್ಬು ಬೆಳೀತಾ ಪ್ರದೇಶದಲ್ಲಿ ಬೆಳ್ಳಗೆ ಬರ್ತಾ ಹೋಗುತ್ತೆ. ಸೊ ಅದನ್ನು ನಾವು ಸುಧಾರಕ್ಕೆ ಉಪಯೋಗಿಸ್ಕೊಂಡು ಜಿಪ್ಸಮನ್ನು ನಾವು ಹಾಕಬೇಕಾಗುತ್ತೆ. ಜಿಪ್ಸಮ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಒಂದು ಸಲ್ಫರ್ ಇರುತ್ತೆ, ಇನ್ನೊಂದು ಕ್ಯಾಲ್ಸಿಯಂ. ಸಲ್ಫರು ಆಸಿಡ್ ಅಂಶ ಇರೋದ್ರಿಂದ pHನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದರೆ 8-8.5 ಇರ್ತಕ್ಕಂಥ pHನ ಆದಷ್ಟು 7-7.5 ತರೋದ್ರಿಂದ ಆ ಒಂದು ರಸಸಾರ ಸರಿಯಾಗಿ ಬರಬೇಕು ಅಂದರೆ ಕ್ಷಾರಾಂಶ ಕಡಿಮೆ ಮಾಡಬೇಕಾಗತ್ತೆ. ಅದನ್ನು ಅಷ್ಟೇ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೊಡ್ತಾ ಹೋಗ್ತೀವಿ. ಒಂದು ಕ್ಷಾರ ಮಣ್ಣು ಅಥವಾ ಚೌಳು ಮಣ್ಣನ್ನು ನಾವು ಪರಿವರ್ತನೆ ಮಾಡಬೇಕು ಅಂದರೆ ಸುಮಾರು 4-5 ಹಂತಗಳನ್ನು ನಾವು ಮಾಡಬೇಕಾಗುತ್ತೆ. ಒಂದು ಆ ಭೂಮಿನ ಸಮತಟ್ಟು ಮಾಡಬೇಕಾಗುತ್ತೆ. ಎರಡನೇದು ಲವಣರಹಿತ ನೀರನ್ನು ಆದಷ್ಟು ಕೆನಾಲ್ ನೀರು ಸಿಗ್ತಾ ಇದ್ರೆ ಅಂಥ ಕಡೆ ಕೆನಾಲ್ ನೀರು, ತುಂಬ ಜನ ರೈತರು ಕೆನಾಲ್ ನೀರು ಇದ್ರು ಬೋರ್ವೆಲ್ ನೀರನ್ನು ಹಾಯಿಸ್ತಾ ಇರ್ತಾರೆ, ಅಂಥ ಟೈಮಲ್ಲಿ ಕೆನಾಲ್ ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ನ ಕೊಡಬೇಕಾಗತ್ತೆ. ಎಷ್ಟು ಕೊಡಬೇಕು ಅಂತ ಜಿಪ್ಸಮ್ಮನ್ನು ಉಳುಮೆ ಮಾಡಿ ಜಿಪ್ಸಮ್ಮನ್ನು ಕೊಟ್ಟು ಆಮೇಲೆ ನೀರು ಕಟ್ಟಿ ಅದನ್ನು ಬಸ್ತು ಬಿಡಬೇಕಾಗತ್ತೆ. ಸೊ ಅದಾದ ನಂತರ ಆ ಕ್ಷಾರ ಮಣ್ಣಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂದರೆ CSR-22 ಆಗ್ಬೋದು, IR-64 ಆಗ್ಬೋದು, ಪ್ರಕಾಶ್ ಅಥವಾ ವಿಕಾಸ್ ಅಂತ ವೆರೈಟಿಗಳಿದೆ, ಆ ವೆರೈಟಿಗಳು ಭತ್ತ ಮಾಡ್ತಕ್ಕಂಥ ರೈತರು ಮಾಡೋದು ತುಂಬ ಸೂಕ್ತ ಆಗುತ್ತೆ ಸರ್. ಅಂದರೆ ಯಾವುದೇ ಒಂದು ಸುಧಾರಕಗಳನ್ನು ಬಳಸಾದ ಮೇಲೆ ಅದರ ಪರಿಣಾಮ ನೋಡಬೇಕು ಅಂದರೆ ಎಷ್ಟು ಕಾಲ ಬೇಕಾಗುತ್ತೆ? ಸರ್ ಅದು ನಾವೀಗ ಒಂದು ಸಾಯಿಲ್ ಟೆಸ್ಟ್ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಮಾಡಿದ್ರೆ ಕ್ಷಾರ ಮಣ್ಣು ಅಥವಾ ಉಳಿ ಮಣ್ಣು ನಾವು ಪರಿವರ್ತನೆ ಒಂದೇ ಸರಿ ಅದು ಆಗ್ಲಿಕ್ಕೆ ಕಷ್ಟ ಇದೆ ಸರ್. ಒಂದು ಬೆಳೆ ಎರಡು ಬೆಳೆ ಮಾಡಿದ ನಂತರ ಆ ಮಣ್ಣು ಸ್ವಲ್ಪ ರಿಕವರಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿ ಸೊ ಅದು ರಸಸಾರ ಸುಧಾರಿಸಿದೆ ಅಂತ ಅಂದ್ಕೊಂಡ ಮೇಲೆ ನಾವು ನಾರ್ಮಲ್ ಕಲ್ಟಿವೇಷನ್ಗೆ ಹೋಗ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರನ ಎರಡೂ ಮಣ್ಣಿಗೂ ಸಾಕಷ್ಟು ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗುತ್ತೆ ಅಥವಾ ಹಸಿರೆಲೆ ಗೊಬ್ಬರನ ಆದ್ರೂ ನಾವು ಕೊಡಬೇಕಾಗುತ್ತೆ. ಇನ್ನು ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ನಿರ್ವಹಣೆ ಮಾಡೋದು, ಈಗಲೇ ತಿಳಿಸಿದ ಹಾಗೆ ಸುಧಾರಕಗಳನ್ನು ಬಳಸೋದಾಗಿದೆ. ಬೆಳೆಗೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇದ್ರೆ ಅದ ಒಂದು ಏನು ನ್ಯೂನತೆಗಳು ಬೆಳೆ ಬೆಳವಣಿಗೆಯಲ್ಲಿ ಇಳುವರಿಯಲ್ಲಿ ನಾವು ಗಮನಿಸ್ತೀವಿ, ಅದಕ್ಕೆ ಏನು ಪರಿಹಾರ? ಸರ್ ಈಗ ಒಂದು ಬೆಳೆ ನೋಡ್ತಿದ್ದಂಗೆ ನಾವು ಫಿಸಿಕಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಅಗ್ರಿ ಕ್ಲಿನಿಕ್ ಅಲ್ಲಿ ರೈತರು ಬೆಳೆನ ತಗೊಂಡ್ಬರ್ತಾರೆ. ಸೊ ಬೆಳೆ ಎಲೆನಲ್ಲೇ ನಮಗೆ ಆ ಒಂದು ಡಿಫಿಷಿಯನ್ಸಿ ಕಾಣಿಸ್ತಾ ಇರುತ್ತೆ. ಈ ರೈತರು ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಥವಾ ಆ ಮಾಡ್ಸೋಕೆ ಅವಕಾಶ ಆಗಿಲ್ಲ ಅಂತಂದ್ರೆ ಬೆಳೆನಲ್ಲಿ ತೋರ್ಪಡಿಸುತ್ತೆ ಅದು ಏನೇನು ಡಿಫಿಷಿಯನ್ಸಿ. ಸಪೋಸ್ ಎಕ್ಸಾಂಪಲ್ ನೈಟ್ರೋಜನ್ ಡಿಫಿಷಿಯನ್ಸಿ, ಈ ತುಂಬ ಜನ ಇತ್ತೀಚೆಗೆ ಬಾಳೆ ಕೆಳಕಳೆ ಎಲ್ಬಾಗ ಎಲ್ಲ ಎಲೆಗಳೆಲ್ಲದು ಹಳದಿ ಬಣ್ಣಕ್ಕಾಗಿರ್ತದೆ ತರ್ತಾ ಇದ್ದಾರೆ. ಸೊ ಒಂದು ನೈಟ್ರೋಜನ್ ಡಿಫಿಷಿಯನ್ಸಿ ಅಂದರೆ ಓಲ್ಡರ್ ಲೀವ್ಸಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥದ್ದು ಯೆಲ್ಲೋ ಕಲರ್ ಬರ್ತಕ್ಕಂಥದ್ದು ಸಾರಜನಕದ ಕೊರತೆ ಕಾಣಿಸ್ಕೊಂತ ಹೋಗುತ್ತೆ. ಅದರಲ್ಲಿ ಎರಡು, ಒಂದು ಸಾರಜನಕದ ಕೊರತೆ ಕಾಣಿಸ್ಕೊಂಡ್ರೆ ಅಮೋನಿಯಂ ಸಲ್ಫೇಟ್ ಕೊಡ್ಬೋದು ಇಲ್ಲ ಯೂರಿಯಾ ಕೊಡ್ಬೋದು. ಬಟ್ ರೋಗದ ಉಲ್ಬಣತೆ ಜಾಸ್ತಿ ಇದೆ ಅಂದರೆ ಯೂರಿಯಾಗಳನ್ನು ಕೊಡಲಿಕ್ಕೆ ಸಾಕಾಗಲ್ಲ, ಆಗಲ್ಲ ಅದು. ಹಾಗಾಗಿ ಅಮೋನಿಯಂ ಸಲ್ಫೇಟನ್ನು ಆ ಒಂದು ಬೆಳೆ ಕೊಡಬೇಕಾಗುತ್ತೆ. ಆ ಕೊಟ್ಟ ನಂತರ ಅದು ರಿಕವರಿ ಆಗುತ್ತೆ, ಸ್ಲೋ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಬೆಳೆನಲ್ಲೇ ನಾವು ಐಡೆಂಟಿಫೈ ಹೇಳ್ಬೋದು ಡಿಫಿಷಿಯನ್ಸಿ ಅಂತ. ಅದೇ ರೀತಿ ರಂಜಕದ ಕೊರತೆ, ಬೇರೆ ಡೆವಲಪ್ ಆಗಿಲ್ಲ ಅಂದರೆ ರಂಜಕದ ಕೊರತೆ ಅಂತ ಹೇಳ್ಬೋದು. ಆಮೇಲೆ ಎಲೆಗಳೆಲ್ಲ ದಡ ಭಾಗ ಅಂತೀವಿ, ಮಾರ್ಜಿನ್ ಅಂತೀವಿ, ಅದನ್ನೆಲ್ಲ ಡ್ರೈ ಆಗ್ತಾ ಇದ್ರೆ ಪೊಟಾಶ್ ಡಿಫಿಷಿಯನ್ಸಿ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ನೀವು ಸಾಯಿಲ್ ಅಪ್ಲಿಕೇಶನ್ಸ್ ಆದರೆ ಮ್ಯೂರೇಟ್ ಆಫ್ ಪೊಟಾಶ್ ಅನ್ನು ಹಾಕ್ಬೋದು, ಕೆಂಪು ಪೊಟಾಶ್ ಅಂತ ಕರೀತಾರೆ. ನೀವು ಎಲೆ ಮೇಲೆ ಸ್ಪ್ರೇ ಮಾಡೋಕ್ಕೊಂದು ಸಲ್ಪೇಟ ಪೊಟಾಶ್ ಅಂತ ಬರುತ್ತೆ, 50% ಇರ್ತಕ್ಕಂಥ ಸಲ್ಪೇಟ ಪೊಟಾಶನ್ನು ಫೋಲಿಯಾ ಸ್ಪ್ರೇ ಕೊಡ್ಬೋದು. ಇನ್ನೂನತ್ತಗಳನ್ನ ಬೆಳೆನಲ್ಲೇ ನೋಡಿ ನಾವು ಸರಿಪಡಿಸ್ತಕ್ಕಂಥ ಹೋಗ್ಬೋದು. ಆ ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆ ಮಾಡಿಸಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಸೂಕ್ತ ಸರ್. ಬಹಳ ಸಂತೋಷ ಡಿ ಜಿ ರಾಜಣ್ಣ ಅವರೇ, ಕಾರ್ಯಕ್ರಮ ಸಹಾಯಕರಾಗಿ ನೀವು ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಬೆಳೆ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೀರಿ, ಜೊತೆಗೆ ಅಗ್ರಿ ಕ್ಲಿನಿಕ್ನಲ್ಲೂ ಸಹ ಅಲ್ಲಿ ತಂದಂತಹ ಕೆಲವೊಂದು ಮಾದರಿಗಳನ್ನು ನೋಡಿದಾಗಲೂ ಇದೆಲ್ಲ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಖಂಡಿತ ನಿಮ್ಮ ಮಾತನ್ನು ಕೇಳಿದಂತಹ ನಮ್ಮ ರೈತ ಬಾಂಧವರು ಅವರಲ್ಲಿ ಈ ಥರದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಈ ವಿಷಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು ಅನ್ನೋಗಿದ್ರೆ ನಿಮ್ಮನ್ನು ದೂರವಾಣಿ ಮೂಲಕ ಸಂಪರ್ಕಿಸಲಿ ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನಕ್ಕೆ ಹೇಳ್ಬಿಟ್ಟು. ಖಂಡಿತ ಸರ್, ನನ್ನ ದೂರವಾಣಿ ಸಂಖ್ಯೆ 9448978836, 9448978836 ಅಂದರೆ 9448978836. ಡಾಕ್ಟರ್ ಜೆ ಜಿ ರಾಜಣ್ಣ ಅವರನ್ನ ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅವ್ರ ಜೊತೆ ಇನ್ನೊಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಏನೇ ಆಗಲಿ ಉದ್ದೇಶ ಇಷ್ಟೇ, ಒಂದು ಬೆಳೆಯ ಪ್ರದೇಶದಲ್ಲಿ ಮಣ್ಣಿನ ಗುಣಲಕ್ಷಣಗಳನ್ನ ಉತ್ತಮಪಡಿಸುವಲ್ಲಿ ಎಲ್ಲ ಕೃಷಿಕರು ಗಮನ ಹರಿಸಲಿ. ಸಾವಯವ ಇಂಗಾಲದ ಪ್ರಮಾಣ ಏನಿದೆ ಅದು 1ಕ್ಕೆ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಆದರೆ ಪ್ರಯತ್ನ ಮಾಡಿದ್ರೆ ಖಂಡಿತ 10 ಹತ್ತಿರ 6 ಮುಟ್ಟೋದಕ್ಕೆ ಸಾಧ್ಯ ಇದೆ. ಅದನ್ನು ಸಾಕಷ್ಟು ನಮ್ಮ ಬೆಳೆಗಾರರು ನಿರೂಪಿಸಿದ್ದಾರೆ. ಖಂಡಿತ ಅದು ಒಬ್ಬರಿಗೆ ಸಾಧ್ಯ ಆಗಿದೆ ಅಂದರೆ ಅದು ಎಲ್ಲರಿಗೂ ಸಾಧ್ಯ ಆಗಲೇಬೇಕು. ಆ ರೀತಿಯ ಪ್ರಯತ್ನಗಳು ಆಗಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ರಾಜಣ್ಣ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಮಣ್ಣಿನ ನಿರ್ವಹಣೆ ಕುರಿತು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ ಗಮನಿಸಿ, 2021-22 ಸಾಲಿನ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸುಂಕಾತೊಣ್ಣೂರು ಗ್ರಾಮದಲ್ಲಿ ನವೆಂಬರ್ 17 ಬುಧವಾರ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಉಪಯೋಗವಾಗುವಂತಹ ನೂತನ ತಾಂತ್ರಿಕ ಮಾಹಿತಿಯನ್ನು ಸುಂಕಾತೊಣ್ಣೂರು, ಎಸ್ ಕೊಡಗಳ್ಳಿ, ಅತ್ತಿಗನಹಳ್ಳಿ, ಕಾಳೇನಹಳ್ಳಿ, ಶಿವಳ್ಳಿ, ಗುನ್ನಾಯಕನಹಳ್ಳಿ, ಮರಡಿಪುರ, ದುದ್ದ ಮತ್ತು ಹಾಡ್ಯ ಗ್ರಾಮಗಳಲ್ಲಿ ವಾಸ್ತವ್ಯವಿರುವ ಶಿಬಿರಾರ್ಥಿಗಳು ಪ್ರದರ್ಶಿಸಲಿದ್ದಾರೆ.

ಬಿತ್ತಿ ಬೆಳೆ ನೋಡು ನಾಳೆಯ ನಿಜ ನೆಮ್ಮದಿಗೆ, ನಾಳೆಯ ನಿಜ ನೆಮ್ಮದಿಗೆ, ಬಾಳಿನ ಸಿರಿ ಸಮೃದ್ಧಿಗೆ, ಬಾಳಿನ ಸಿರಿ ಸಮೃದ್ಧಿಗೆ, ಬಾಳಿನ ಸಿರಿ ಸಮೃದ್ಧಿಗೆ. ನಮ್ಮ ಊರು ನಮ್ಮ ಕೆರೆ, ನಮ್ಮ ಊರು ನಮ್ಮ ಕೆರೆ, ನೆಮ್ಮಿ ನೀರ ಹೊನ್ನ ಧರೆ, ಅಮ್ಮನೊಡಲ ಹಾಲ ಹೊಳೆ, ನಮ್ಮೆಲ್ಲರ ಕಾಪಾಡಿದೆ. ನಮ್ಮ ಊರು ನಮ್ಮ ಕೆರೆ.